parte quello dell'altra, poi si potete affrontare molto dentro. A forma di drama, a forma di riva di vanno, di attenta con salute della già, una cosa, una cosa che si va lì, un tempo di portato storico, si potrà avere un giorno più di altro proprio a te, ma tante ore che erano a te, trovi sicurezza. Thank you. ಸಂಪತ್ತನ್ನು

ಇದೇ ಸಂಬಂಧದಿಂದ ಕೂಡುವುದು ಸೇರಲಿ. ಸ್ವಲ್ಪದಲ್ಲಿ ಮನೆಯಲ್ಲಿ ಊಟದ ಸಿಗೋದಿಲ್ಲ, ಆದ್ರೆ ಕಲಿಸುವಲ್ಲಿ ಹೊಸದ ಊಟ ಮನೆಯಲ್ಲಿ ನಡ್ಕೊಂಡು ಹೋಗಿ ತಪ್ಪು ಸಿಗೋದಿಲ್ಲ. ಕಲಸದಲ್ಲಿ ಅಪ್ಪ ಯಾರು ಗೊತ್ತೋದ ಇದು ಏನು ವೈಭವ, ಇದು ಸಂಭವ, ಇದು ಸ್ವಲ್ಪದ ಸಂಭವ ಅಂತ ಅದು ಹೆಚ್ಚಿರುತ್ತಲ್ಲ. ಏಕೆಂದರೆ ಸೂರ್ಯ ಶರೀರದ ಸಂಪರ್ಕವಿಲ್ಲ, ಸೂಕ್ಷ್ಮ ಕಾಣುವಂತಹ ಸೂಕ್ಷ್ಮ ಶರೀರದ ಮೂಲಕ ಸೂರ್ಯ ಶರೀರ ಆಗ ಸೂರ್ಯ ಶರೀರದಲ್ಲಿದ್ದರೆ ಹಾಗಾಗಿ ಸೂರ್ಯ ಶರೀರದ ಸಂಪರ್ಕದಿಂದ ತಾನೇ ಆತ್ಮಕ್ಕೆ ದುಃಖ ಹುಡುಕಿ ಕೊಡುತ್ತಾ ಇಲ್ಲ. ಅದು ಬಿಟ್ಟು ಸೂಕ್ಷ್ಮ ಶರೀರಕ್ಕೆ ಕಂಡುಕೊಂಡ ಸೂಕ್ಷ್ಮ ಶರೀರಕ್ಕೆ ಕೈಗಾಲು ಉಂಟಾಗುವುದು ಕಾರ್ ಆಕ್ಸಿಡೆಂಟ್ ಆಗಿ ಹೋಗುತ್ತೆ.